विमले कोमले रमा देवी नमस्ते नमस्ते ಶಿರೋಮಣಿ ನಿನ್ನ ಶೀಲ ಸೌಂದರ್ಯವ ಧರೆಯೊಳು ವರ್ಣೀಪ ಕವಿಯುದಾವ ತರುಣಿ ಶಿರೋಮಣಿ ನಿನ್ನ ಶೀಲ ಸೌಂದರ್ಯವ ಧರೆಯೊಳು ವರ್ಣೀಪ ಕವಿಯುದಾವ ಸ್ವರಮಣ ನೆನಿಪ ರಮಣನ ಮುರದೊಳು ಎಂದೆಂದು ಸ್ವರಮಣ ನೆನಿಪ ರಮಣನ ಮುರದೊಳು ಎಂದೆಂದು ಅರಮನೆಯ ಮಾಡಿ ಭಾಪುರೆ ಮೇರೆದವಡಿ ನಮಸ್ತೆ ವಿಮಲೆ ಕೋಮಲೆ ರಮಾ ದೇವಿ ನಮಸ್ತೆ ನಮಸ್ತೆ ತನ್ನ ಮೈಯಿಂದ ಮಕ್ಕಳ ಸೃಜಿಸಿ ಯುಗ ಯುಗದಿ ನಿನ್ನ ತಾರುಣ್ಯ ಲಾವಣ್ಯಗಳನ್ನು ತನ್ನ ಮೈಯಿಂದ ಮಕ್ಕಳ ಸೃಜಿಸಿ ಯುಗ ಯುಗದಿ ನಿನ್ನ ತಾರುಣ್ಯ ಲಾವಣ್ಯ ಗಳನು ಮನ್ನಿಸಿ ಪೊರೆವ ಹರಿಯ ಪಟ್ಟದ ರಮಣಿ ಮನ್ನಿಸಿ ಪೊರೆವ ಹರಿಯ ಪಟ್ಟದ ರಮಣಿ ಮಾನ್ಯ ಚೈತನ್ಯ ಲಾವಣ್ಯ ಗುಣಸದನೆ ನಮಸ್ತೆ ವಿಮಲೆ ಕೋಮಲೆ ರಮಾ ದೇವಿ ನಮಸ್ತೆ ನಮಸ್ತೆ ನಿನ್ನಂಗವಪ್ಪಲು ನೋಡಲು ಮುಖವ ಚುಂಬಿಸಲು ಅನಂತ ಕರವಕ್ತ್ರ ನೇತ್ರಂಗಳನು ನಿನ್ನಂಗವಪ್ಪಲು ನೋಡಲು ಮುಖವ ಚುಂಬಿಸಲು ಅನಂತ ಕರವಸ್ತ್ರ ನೇತ್ರಗಳನು ಪೂರ್ಣಗಯವದನ ಕೈಗೊಂಡ ನಿನ್ನಯ ಗಂಡ ಪೂರ್ಣಗಯವದನ ಕೈಗೊಂಡ ನಿನ್ನಯ ಗಂಡ ಸ್ವರ್ಣ ಸಮವರ್ಣೇ ಕರ್ಣಾಯತಾಕ್ಷಿ ನಮಸ್ತೆ ವಿಮಲೆ ಕೋಮಲೆ ರಮಾದೇವಿ ನಮಸ್ತೆ ವಿಮಲೆ ಕೋಮಲೆ ರಮಾದೇವಿ ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ ನಮಸ್ತೆ.